ಎಂಟು ಎಂಟು ಎಂಟು ನಾಲ್ಕು ಎರಡು ಆರು ಏಳು ಆರು ಐದು ಒಂದು. ಸಂಖ್ಯೆ ಮತ್ತೊಮ್ಮೆ ಎಂಟು ಎಂಟು ಎಂಟು ನಾಲ್ಕು ಎರಡು ಆರು ಏಳು ಆರು ಐದು ಒಂದು. ಮೂಟೆಗಟ್ಟಲೆ ಮೂಟೆಗಟ್ಟಲೆ ಬೇಡ ಗೊಬ್ಬರ ನೋಡಿ ನೋವಾಗಿಯ ಚಮತ್ಕಾರ ಬೆಳೆಗಳಿಗೆ ಇದು ಆರೋಗ್ಯಕರ ಹೆಚ್ಚಿನ ಮಾಹಿತಿಗೆ ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ ಎಂಟು ಎಂಟು ಎಂಟು ನಾಲ್ಕು ಎರಡು ಆರು ಏಳು ಆರು ಐದು ಒಂದು. ಸಂಖ್ಯೆ ಮತ್ತೊಮ್ಮೆ ಎಂಟು ಎಂಟು ಎಂಟು ನಾಲ್ಕು ಎರಡು ಆರು ಏಳು ಆರು ಐದು ಒಂದು. ಇದುವರೆಗೆ ನ್ಯೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಪಾರಿಜಾತ ಕೃಷ್ಣ ಗೌಳ್ಗಿತ್ತಿ ಸನ್ನಿವೇಶ. ಪ್ರಸ್ತುತಪಡಿಸುವವರು ಜಾಲಿಕೊಪ್ಪದ ಮಾರುತೆಪ್ಪ ರಾಮಪ್ಪ ಮುರುಗೋಡು ಮತ್ತು ಮೇಳದವರು. ಸೊಲಹುವ ನಿಯನ್ನ ತಾಯಿ ಶಾರದಾಂಬೆ Yeah. ಖಡವರಿದ್ದೀರೇನ? ಈ ಓಣಿಲಿ ಯಾರು ತಗೊಳ್ಳುವಂತೆ ಕಾಣುದಿಲ್ಲ. ಈ ಓಣಿಲಿ ಯಾರು ಕೊಡುವಂತೆ ಕಾಣುವುದಿಲ್ಲ. ನಾನು ಮುಂದಿನ ಓಣಿಗೂ ಹೋಗುವ. ನಾನು ಮುಂದಿನ ಓಣಿಗೆ ಹೋಗ್ತೇನೆ. ಏನಮ್ಮ, ಈ ಓಣಿಯಲ್ಲಿ ಯಾರಾದ್ರೂ ಹಾಲು ಮತ್ತು ಮೊಸರು ತೆಗೆದುಕೊಳ್ಳೋರಿದ್ದೀರೇನು? ಏನಮ್ಮ, ಈ ಓಣಿಯಲ್ಲಿ ಯಾರಾದ್ರೂ ಹಾಲು ಮೊಸರು ಕೊಡೋರಿದ್ದೀರೇನ? ಈ ಓಣಿಯಲ್ಲಿ ಯಾರು ತಗೊಳ್ಳುವಂತೆ ಕಾಣುದಿಲ್ಲ. ಈ ಓಣಿಯಲ್ಲಿ ಯಾರು ಕೊಡುವಂತೆ ಕಾಣುವುದಿಲ್ಲ. ಈ ಓಣಿ ಹಾಳದ. ಈ ಓಣಿ ದೇಗುಲದ. ಈ ಓಣಿ ಹಾಳದ. ಈ ಓಣಿ ದೇಗುಲದ. ಈ ಓಣಿ ಹಾಳದ. ಯಾರ್ ನೀನು? ಅಲ್ಲ, ನಿಮ್ಗಿಬ್ಬರಿಗೂ ಆಧಾರ ಐತಲ್ವ ಅಂತ. ಅಲ್ಲೋ ತಮ್ಮ, ನಮ್ಮಿಬ್ಬರಿಗೂ ಆಧಾರ ಇದ್ರೆ ನೀ ಏನ್ ಮಾಡ್ಬೇಕಂತ ಬಂದೆ? ಅಲ್ಲ, ನಿಮ್ಮಿಬ್ಬರು ಆಧಾರ್ ಕಚ್ಚಬೇಕಂತ ಹೇಳಿ ಬಂದ. ಓ ಮಲ್ಲ, ನಾ ಇಬ್ರು ಆಧಾರ ಇದ್ದಾಗ ಇಲ್ಲಿ ಬಂದಿತ್ತ. ನೀವು ಮೊದಲು ನೀ ಆಧಾರ ಆಗ. ಯಾರ್ ನೀನು? ಅಮ್ಮ, ನಮಗ ದೂತೆ ದೂತೆ ಅಂತಾರ. ಏನು ದೂತೆ ದೂತೆ ಅಂತಾರ? ಏನು ನಾನು ಯಾರನ್ನೋದು ಹೇಳ್ಬೇಕ? ಏನಮ್ಮ, ಏನಗೆ ಬಂದು ರಾಧಿಕಾ ಮತ್ತು ರಾಧಿಕಾ ಅಂತಾರ ನೋಡು. ನಮಗೂ ಅಂತಾರ್ರಿ. ಏನಂತಾರು? ನಿಮ್ಮಂತಾರು ಸೋದ್ ಮಾಡುವಂತ ಸೋದಕ್ಕ ಸೋದಕ್ಕ ಮ್ಯಾಗ ಗೋದಕ್ಕನು ಅಂತಾರ. ಹುಚ್ಚಡ್ಬಿ, ಚೇಷ್ಟ ಮಾಡ್ಲಿಕ್ಕೆ ಹೋಗಬಾರದು. ಬಿಟ್ಟು ಅಲ್ರಿ ಬಾ. ಹಾ, ಇವಲ್ಲ ಮತ್ತು ಏನಂತಾರ? ಇದು ಅಲ್ಲದೆ ಗೊಲ್ಲತ್ತಿ ಮತ್ತು ಗೊಲ್ಲತ್ತಿ ಅಂತಾರ ನೋಡಮ್ಮ. ನಮಗೂ ಅಂತಾರ್ರಿ. ಏನಂತ? ನಿಮ್ಮಂತಾರು ನನ್ನ ಮನೆಯಾಗ ಹೋದ ಚಲ್ತಿ ಚಲ್ತಿ ಅಂತಾರ್ರಿ. ಅಲ್ಲ, ಚೇಷ್ಟ ಮಾಡ್ಬೇಡ್ತು ಒಮ್ಮೆ ಹೇಳಿದಾಗ್ಯದ. ಅಲ್ಲ ಗೊಳ್ತೇವ, ನೀನು ಕೂಡ ಚೇಷ್ಟ ಮಾಡಕ್ಕ ನನಗ ನಿನಗ ಒಯ್ಯಟ್ಟತ್ತೇನ? ಇಲ್ಲ. ಮತ್ತೆ ಏನಾರ ಕೂಣತ್ತೇನ? ಕೂಣು ಇಲ್ಲ. ಮತ್ ಪರಿಚಯ ಆತೇನ? ಏನೇನು ಇಲ್ಲಿ ಬಿಡ. ಅಲ್ಲ, ನೀನು ಕೂಡ ಚೇಷ್ಟ ಮಾಡಕ್ಕ ನೀ ಏನ ಕುಪ್ಸೋ ದಡ್ಡಿಯೋ ಸಿರಿ ಸೆರಗೋ ಹಿಂದ ಎತ್ಲೋ ಮುಂದ ಹೋಗ್ಲಿ ಬಿಡ. ಇದು ಅಲ್ಲದೆ ಗೌಳಗಿತ್ತಿ ಮತ್ತು ಗೌಳಗಿತ್ತಿ ಅಂತಾರ ನೋಡಮ್ಮ. ಏನೋ ಮಳ್ಳ, ಗಿತ್ತಿ ಒಳಗೆ ಏನಾರ ಮಾಹಿತಿ ಅದಾವ ನಾನು ಕೇಳತ್ತೇನ? ರಗಡದಾವಲ್ಲ ಹೇಳತ್ತೇನ ಒಂದ್ ಎರಡು? ಈಗ ಚಲೋ ಇದ್ರಿ, ಎರಡು ಹೇಳ್ಬೇಕಾಗಿತ್ತಲ್ಲ ನನಗ. ಇಲ್ವಾ, ಎಷ್ಟು ಪೈಕಿ ಹೋಗಿ ಗಿತ್ತಿ ಒಳಗೆ? ನೀವು ಯಾವ ಪೈಕಿ ಗಿತ್ತರಿ? ಚೇಚೆ, ಅಂತ ಪೈಕಿ ಗಿತ್ತಿ ನಾನಲ್ಲ. ಮತ್ತೆ ಯಾವ ಗಿತ್ತಿರಿವ? ಎಂತವಳು ಹಾಲು ಮೊಸರು ಮಾರತಕ್ಕಂತ ಹುಚ್ಚುಗಳು ಗಿತ್ತಿದ್ದೇನಮ್ಮ. ಹುಚ್ಚುಗಳು ಗಿತ್ತರಿ? ಏನ್ ಮಾತಾಡ್ತಿ ನೀನು? ಬಿಟ್ಟುವಲ್ರಿ, ಹುಚ್ಚಲ್ಲ. ಹುಚ್ಚ ಅಂದ್ರೆ ಏನು? ಏನ್ರಿವ ಅಂದ್ರೆ ಹೆಚ್ಚಿನ ಕುಲದ ಗೌಳು ಗಿತ್ತಿ. ಹೆಚ್ಚಿನ ಕುಲದ ಗೌಳು ಗಿತ್ತಿ? ಹೌದಮ್ಮ. ನೋಡ್ರವ, ಹೆಚ್ಚಿನ ಗೌಳು ಗಿತ್ತಿ ಅಂದ್ಮೇಲೆ ಏನೇನ್ ತಂದಿರಿ? ಏನು ತಂದಿ? ಯಾವತ್ತೂ ಎಲ್ಲ ಹಗಲ್ ರಾತ್ರಿ ಕುಳಿಯತ್ತಂದ್ರೆ ಏನ? ಏನ್ ಮಾತಾಡ್ತೀಯ ನೀನು? ನೀವಂದ್ರೆ ಯಾವತ್ತೆಲ್ಲ ಅಂತ. ಹಾಗಲ್ಲಮ್ಮ, ನಿನಗೆ ತಿಳಿದಿದ್ರೆ ಬೇರೆ ಅರ್ಥ ಮಾಡಬಾರದು. ಯಾವತ್ತು ಎಲ್ಲ ಅಂದ್ರೆ ಏನು? ಏನ್ರಿ ಹಾಲು ಹಾಲು ಮೊಸರು ಮೊಸರು ಬೆಣ್ಣೆ ಬೆಣ್ಣೆ ಮಜ್ಜಿಗೆ ಸೈತ್ ತಂದನಂತ ಹೇಳದೆ ಚಲೋ ಅಲ್ರಿ. ಪ್ಯಾಡಾಳ ಇಲ್ರವಾ, ತಲಿಮ್ಯಾಗ ಬಾಣ್ಯಾವ ಎರಡು ಕಾಂತಾವ. ಹೌದಮ್ಮ, ಪಾತ್ರೆ ಏನವ? ಮತ್ತೆ ಬಡ್ಡ್ಯಾಮ್ ಪಾತ್ರೆ ಏನವ? ಪಾತ್ರೆ ಹೇಳಿದ್ದ ಕರೆಯದ. ಮೇಲಿನ ಪಾತ್ರೆಯಲ್ಲಿ ಆಕಳ ಹಾಲವ, ಕೆಳಗಿನ ಪಾತ್ರೆಯಲ್ಲಿ ಹಿಮ್ಮೆ ಹಾಲವ. ಅಯ್ಯ ಇಳಸ. ಏನ ಇಳಸ ಅಣ್ಣೆ? ಯಾಕ ಆಕಳು ಲಟ್ಟಾಗ ಎಮ್ಮೆ ಕೊಡ್ಸಿ ಆಕಳು ಲಟ ಪಡ ಲಟ ಪಡ ಒತ್ತಡ ಬಡ್ಡ. ಹೇ, ಚೇಷ್ಟ ಮಾಡ್ಲಿಕ್ಕೆ ಹೋಗಬಾರದು. ಬಿಟ್ಟು ಅಲ್ರವಾ? ಹಾ ಇಲ್ಲಮ್ಮ, ಎಮ್ಮೆ ಅಂದ್ರೆ ಯಾರ ಊಟ ಮಾಡ್ಯಾರ? ಇದನ್ನ ಬಿಟ್ಟು ಹೆಮ್ಮೆ ಹೆಮ್ಮೆ ಅಂತ ನಿಂತಿ. ಅಲ್ಲ, ಹೆಮ್ಮೆ ಅಂದ್ರೆ ಏನು? ಏನ್ರಿವ ಹೆಮ್ಮೆ ಅಂದರೆ ಸೊಕ್ಕು ಸೊಕ್ಕು. ಹ್ಮ್, ತಂದ್ರವ ಇಲ್ಲಿ? ಹಾಗಲ್ಲಮ್ಮ, ಸೊಕ್ಕನ ಭರ್ತನೆ ಮಾಡಿ ಭರ್ತನೆ ಮಾಡಿ ಭಕ್ತಿ ಕಳವನ್ನು ಮೇಲೆ ಇಟ್ಟುಕೊಂಡು ಹಾ ಈ ಎಲ್ಲ ಜನರ ಮೇಲೆ ಪ್ರೀತಿ ನಂಬಿಕೆ ವಿಶ್ವಾಸದಿಂದ ಹಾಲು ಮೊಸರು ವ್ಯಾಪಾರ ಮಾಡ್ಲಿಕ್ಕೆ ಬಂದನಮ್ಮ. ಹಾ, ನಿಮ್ಮ ಹಾಲು ಬಂದು ಎಂತದ್ದು? ಏನು ಎನ್ನ ಹೈನು ಬಂದು ಎಂತದ್ದು? ಮತ್ತೆ ಯಾವ ತರದು? ಮತ್ತೆ ಯಾವ ತರದು? ಇಲ್ಲಿಗೆ ತರಬೇಕಾದ್ರಿ. ಹಾ, ಹ್ಯಾಗ ಬಂದಿದ್ ಹ್ಯಾಂಗ ತಗೊಂಡ್ರಿ? ಹ್ಯಾಗ ಹ್ಯಾಗ ತಂದೇನು? ಹಾ, ಹ್ಯಾಗ ಕೊಡ್ತಾ ಇದ್ದೀನಿ ಹೇಳ್ಬೇಕಾ? ಹೌದ್ರಿ, ಹೇಳ್ತಾನೆ ಹೇಳ್ತಾನೆ. ಕಡೆ ಕೆಂದಾವ್ ಕೆಂದಾವ್ರಿ ಕೆಂದಾವ ಅಂದ್ರ ಕೆಂಪ ಆಕಳ ಹಾಲ್ ತಂದನಂತ ಹೇಳಿದೆ. ಕೆಂಪ ಆಕಳ ಹಾಲ್ ತಂದ್ರಿ? ಹೌದಮ್ಮ. ನಿಮ್ ಆಕಳ ಕೆಂಪ ಅಂತ ಹಾಲು ಕೆಂಪು ಇರ್ಬೇಕಲ್ರಿ. ಹಾಗಲ್ಲ ದೂತೆ, ಆಕಳ ಬಣ್ಣ ಅನೇಕ ತರ ಇದ್ರು ಕೂಡ ಹಾಲ್ ಹಾಲು ಬೆಳಗ ಇರ್ತಾವ. ಬೆಳಗಿರ್ತಾವ್ರಿ. ಹೌದು, ನಿಮ್ ಹಾಲಂತೂ ಗೊಂತಾದಂಗ ಆತಿ. ಹೌದು. ಇನ್ನೇನ್ರ ಹುಳಿ ಪದಾರ್ಥ? ಹೀಗಂದ್ರೆ ಏನು ಅಮ್ಮ? ಮೊಸರಾ? ಮೊಸರ? ಹೂವ ಮೊಸರು ಅಂತೂ ನೋಡಬೇಡಮ್ಮ. ಯಾಕೆ ತಂದೇನ? ಇಲ್ಲ ಏನ ಹಾಗೇನಲ್ಲ. ಮತ್ತೆ ಹಾಗ್ರಿ ತಂದಿನ ಅಷ್ಟು ಚಲೋ ಅದಂತ ಹೇಳಿದೆ. ಚಲೋ ಆತ್ರಿ. ಹೌದು, ಮೊಸರು ಬಂದ ಎಂತದ್ದು? ಮೊಸರು ಬಂದು ಎಂತದ್ದು? ಮತ್ತೆ ಯಾತರದು? ಯಾತರದು? ಮತ್ತೆ ಯಾಕೆ ಕೊಡ್ತಿ? ಯಾಕೆ ಕೊಡ್ತಾ ಇದ್ದೀನಿ? ಹೇಳಿದಾರು ಗುರ್ತಾಗ್ತಾ ಹೇಳ್ತಾ ಇದ್ದೀನಿ ಅಮ್ಮ. ಹೂವ ಆಗ್ಲಿ ಆಗ್ಲಿ. ಆಜುಬಾಜು ಮನೆ ಅಡ್ಕಿಲ್ಗಳಿಗೆ ದಡದಾಡ ಉಳ್ತಾವ್ರಿ. ಅದ್ ಹೆಂಗ್ರಿ ನೋಡಿ? ನಾವ್ ಹೆಪ್ಪ ಬರ್ಬೇಕಾದ್ರೆ ಓಣಿಗೆ ತಾಕಿತ್ ಕೊಡ್ತೀವ್ರಿ. ಏನಂತ್ರಿ? ನಾವ್ ಇವತ್ತು ಹೆಪ್ಪ ಮರಿ ಅವ್ರದ್ದು ನಿಮ್ ಮಕ್ಕಳ ಮರಿ ಅಲ್ಲ, ನಿಮ್ ಪಕ್ಕದೊಳಗೆ ಇಟ್ಕೊರಿ ಅಂತ. ಆಮೇಲೆ ಸೀದಾ ನಮ್ಮ ಮನೆಗೆ ಬಂದು ಅಗಳಿ ಒಗದ ಕದ ಹಾಕಿ ಹಾಕಿ ಕದ ಹಾಕಿ ಅಗಳಿ ಒಗದ ಕದ ಹಾಕಿ ಅಗಳಿ ಒಗದ ನೆಲುವಿನ ಮ್ಯಾಗಿನ ಗಡಿಗೆ ನಾವು ನಮ್ಮ ಪುರುಷಂದ್ರ ಕೂಡಿ ಕೆಳಗೆ ಇಳಿಕೋತೀವಿ. ಇದರ ಬದ್ರ ಕುಂತ ಮುರ್ತಾರ ಮುರಿದ್ರ ಮಣಕಾಲಿಗೆ ಕಡಲ್ ಅಡ್ಕಲ್ ಕಡಲ್ ಸಾಕ್ಬಿಡ ಬಿಟ್ಟಿವ್ರಿ. ಇಲ್ಲಮ್ಮ ತಮ್ಮ ಮೊಸರಂತೂ ಗುರುತಾದಂಗ ಚಲೋ ಅದ. ಚಲೋ ಆಯ್ತಲ್ರವಾ? ಅಗ್ದಿ ಉತ್ತಮ. ಅಗ್ದಿ ಉತ್ತಮ. ಏನು ಬೇಕು? ಇನ್ನೇನ್ರ ಶ್ರೀಮಂತ್ರ ಊಟ ಮಾಡೋದು? ಹೀಗಂದ್ರೆ ಏನು? ವಾ ಬೆಣ್ಣಿ ಬೆಣ್ಣೆ. ಹೂವಾ ಬೆಣ್ಣಿ ಅಂತೂ ನೋಡ ಬೆಣ್ಣಿ. ಯಾಕೆ ತಂದೇನೆ? ಎಲ್ಲ ಏನ ಹಾಗಲ್ಲ, ತಂದಿನೂ ಅಷ್ಟು ಚಲೋ ಅಂತ ಹೇಳಿದೆ. ಚಲೋ ಆತ್ರಿ. ಎಲ್ಲಿ ಆತ್ರಿ? ಪಾತ್ರೆ ಎಲ್ಲಿದ? ಇವ ಇಲ್ಲಿ ಏನೋ ಮುಚ್ಚಿ ತೆಗೆದು ತೋರಿಸ್ರೋ ನಾನೇ. ಏ ಮೇಲಿನ ಅರಿವಿ ಅರಿಬಿರಿ, ತೆರೆದಿದ್ದೀನಿ ನೋಡಮ್ಮ. ಹಾ ನೋಡ್ರಪ್ಪ ತೆರೆದ. ಏಲ್ವಾ ಅಲ್ಲ ದವಳಕ್ಕೆ ಗಡಿಗೆ ಹಸನ ತೊಳೆದೆ ಅಂತ ಹೇಳ್ತಿ. ಹೌದು ಅಲ್ಲ ಗುಣು ಗುಣು ಗುಣು ಅಂತ ಹಿಡದೈತಿ. ಎಂದ ತೊಳೆದಿಲ್ಲ ಅದನ್ನ. ಏನು ಪಾತ್ರೆ ತೊಳೆದಿಲ್ಲ ಅಂತ ನಿನಗೆ ಸಮಸ್ಯೆ ಆಗ್ಯದ? ನೋಡದು ತೈ, ಸ್ವಚ್ಛವಾಗಿ ಭಾಂಡೆಯನ್ನು ತೊಳೆದು ಕೊಡುದು. ಹಾ ತಾಜಾ ಇವತ್ತ ಕಡದಂತ ಹೂವೇನೆ ತಂದನಮ್ಮ. ತಂದ್ರಿ? ಹೌದು. ಹೇಳ್ರ. ಹಾ ಹೇಳ್ರ. ಇನ್ನು ಬಡವ್ರ ಆಧಾರ ತಂದ್ರೇನ? ಹೇಗಂದ್ರೆ ಏನು ಅದರಿ? ವಾ ಮಜ್ಜಿಗೆ ಮಜ್ಜಿಗೆ. ಹೂವಾ ಮಜ್ಜಿಗೆ ಅವ ಮಜ್ಜಿಗೆ ಅವ ರೀ. ಮೊಸರಪ್ಪ? ಹಾ ಹಾಲ್ ಕಾಕ? ಹಾ ಬೆಣ್ಣಿ ದೊಡಪ್ಪ? ನೋಡಿ ಹಂಗ ಆಯ್ಕೆ ಆಧಾರ್ ಮಾಡ್ಕೊಂಡ್ ಬಂದಾಳಿ ಇಲ್ಲಿ ಎಷ್ಟಾರ ಜೋಡ್ಗಿರಿ ಮಾಡ್ಕೊಂಡೆ ಈಕಿನ ಬಹಳ ಸಜ್ಜಲಿ ಬಂದಿರೋಳೆ ಇಲ್ಲಮ್ಮ ತಮ್ಮ ಮಜ್ಜಿಗೆ ಸಾದಾವನು ಅಥವಾ ಒಗ್ಗರಣಿ ಅವನು ಅಮ್ಮ ನನ್ನಲ್ಲಿ ಎರಡು ತಗೊಳವ ಎರಡು ಯಾವ ಸಾದಾ ಮಜ್ಗಿನವ ಒಗ್ಗರಣಿ ಮಜ್ಗಿನವ ಸಾದಾ ಏನ್ ಸುಡ್ತಿರಿವ ಸಾದಾ ಒಂದು ಬಾಯಿ ಸವಳಾಗೈತಿ ಹೀಗ ಒಗ್ಗರಣಿ ಅಂದಲ್ಲ ಅದಕ್ಕ ಏನಂದಿ ಅವನ ತಗೋಲ ಯಾರು ಬೇಡ ಅಂತಾರ ಅವನ್ನ ಕೊಡ್ರಿ ಅವನ್ನ ತಗೋರ ಹಂಗ ಯಾರು ಕೊಡ್ತಾರ ನಿನಗ ರೊಕ್ಕ ಕೊಟ್ಟು ಮಜ್ಗಿ ತಗೋ ರೊಕ್ಕ ಅಂತಿದ ಅಣ್ಣ ನಮ್ಮ ಮುಂದೆ ಇನ್ನ ಅಣ್ಣ ಬೇಡ್ರಿ ಯಾಕ್ರಿ ನಾ ರೊಕ್ಕ ಅನ್ನಕ್ಕೆ ರೊಕ್ಕ ನನ್ನ ಮುಂದೆ ರೊಕ್ಕ ಅಂತ ಯಾರು ಅಂದಿಲ್ಲ ಯಾಕ ರೊಕ್ಕ ಅಂದಿ ನಾ ರೊಕ್ಕ ಅನ್ನಕ್ಕೆ ನೋಡಿ ನನ್ನ ಮುಂದೆ ಕುಡ್ರಿ ಚಿಲ್ಲರ್ ಚಿಲ್ಲರ್ ಪಾವಲಿ ಎಂಟನೆ ತಗೋ ತಗೋ ನಿನ್ನ ಕೆದರ್ಕಿ ತಮ್ಕೋ ರೊಕ್ಕ ರೊಕ್ಕ ತಿರುಗ್ತೀರಿ ಇಲ್ಲಮ್ಮ ಮಜ್ಜಿಗೆ ಒಗ್ಗರಣೆ ಅಂದಲ್ಲ ಹೌದು ಒಗ್ಗರಣೆ ಸಾಹಿತ್ಯಗಳು ಏನು ಏನವ ಹೇಳ್ಬೇಕಾ ಹೇಳ ಆಗ್ಲಿ ಆಗ್ಲಿ ಹೇಳ್ತಾ ಇದ್ದೀನಿ ಮಜ್ಜಿಗೆ ಒಗ್ಗರಣೆ ಕೊಟ್ಟಂತ ಸಾಹಿತ್ಯಗಳ ಹೆಸರ ಇಂಗು ಇಂಗು ಯಾಲಕ್ಕಿ ಯಾಲಕ್ಕಿ ಶುಂಠಿ ಶುಂಠಿ ಮೆಣಸು ಮೆಣಸು ಜೀರಿಗೆ ಜೀರಿಗೆ ಕಾಳಜೀರಿಗೆ ಕದ್ದಕೋಳಿ ತಬಲಾ ವಿಮಾಳಿ ಮುಂಬಳಿ ಎಲ್ಲ ಅಂತ ತಕೊಂಡ್ ಬಂದ್ರಿ ಏನ ಏನೇನ್ ಮಾತಾಡ್ತಿ ಇವೆಲ್ಲ ಯಾತಕ್ಕೆ ನಿಮ್ಮ ಅದಕ್ಕ ಈಗ ನೋಡಮ್ಮ ಇವತ್ತೂರ್ನೆಲ್ಲ ಕೂಡಿಸಿ ಮಜ್ಜಿಗೆ ಒಗ್ಗರಣೆ ಕೊಟ್ಟವ್ರಿ ಹೊಟ್ಟೆ ಒಳಗೆ ತಗೊಂಡ್ರೆ ಬಹಳ ಕಂಪಾಗ್ತಾ ಇದಾವ್ ನಮ್ಮ ಮಜ್ಜಿಗೆ ಇವನ್ನೆಲ್ಲ ಕೂಡಿಸಿ ನಮ್ಮ ಕ್ವಾರ್ಟರ್ ಬೇಳ ಬಾದಂಗ ಸಂಪಡಿಸ್ತಾವ್ರಿ ನಮ್ಮ ಬೇಸ್ ಮಾಡ್ತಾವ್ ಪಾಡಲ್ರಿ ನಡಿ ಬಿಡ್ರಿ ಇಲ್ಲಮ್ಮ ತಮ್ಮ ಮಜ್ಜಿ ಅಂತೂ ಗುರುತಾದಂಗ ಹೌದಮ್ಮ ಈಗ ಏನ್ ಮಾಡಂದ್ರಿ ಏನ್ ಮಾಡಂದ್ರಿ ವ್ಯಾಪಾರ ಮಾಡ್ಸಂದ್ರ ಹೌದಾ ಆದ್ರೆ ನಮ್ಮ ಹಿಮೇಳದವ್ರು ಏನಂತಾರ ಏನಂತಾರೋ ಈಗ ಒಲ್ತೇವ ಈ ಗ್ರಾಮಕ್ಕೆ ಯಾವಾಗಾರ ಬರ್ತಾಳೋ ಈಗ ಹೊಸವಾಗಿ ಬಂದಾಳ ಅಂತ ಸೌಶೆ ಮಾಡ್ಕೊಂಡಾರ ಯಾವಾಗ ಬಂದ ಇಲ್ಲ ಇಲ್ಲ ಕೂನಿಲ್ಲ ಗುರುತಿಲ್ಲ ವ್ಯವಹಾರ ಹೆಂಗ್ ಮಾಡೋನು ವ್ಯಾಪಾರ ಅಂತ ಕೇಳಲಿಕ್ಕೆ ಏನು ಕೂಣ ಗುರುತ ಹೇಳಲಿಕ್ಕೆ ಬೇಕಾ ಹೇಳಲಿಕ್ಕೆ ಬೇಕ್ರಿ ಕೂಣ ಗುರುತ ಹೇಳಿದ್ದಾದ್ರಿ ಅಗತ್ಯವಾಗಿ ವ್ಯಾಪಾರ ಮಾಡಿಸ್ತಾ ಅದನ್ನ ವ್ಯವಹಾರ ಮಾಡಿಸ್ತೀವಿ ಮಾಡಿಸ್ತೀವಲ್ಲ ಹೇಳ್ತಾ ಇದ್ದೀನಿ ಹೇಳ್ರಿ ಆಗ್ಲಿ ಕಡೆಗೆ ಬಾರುವೆ ನಾನು ಬರೆಯುವ ಆ